ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ. ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 7:20. ಜನಪದ ಸಂಗೀತ ಕಾರ್ಯಕ್ರಮ. ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಫೀಸು ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಕಾರ್ಯಕ್ರಮದಲ್ಲಿ ಕೇಳಿ ದೇವದುರ್ಗ ತಾಲೂಕಿನ ಮಲದಕಲ್ ಗ್ರಾಮದ ನಾಗಯ್ಯ ಸ್ವಾಮಿ ಸಾಲಿಮಠ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಭಕ್ತಿ ಎಂಬ ಸೇವೆಯಂ ಮಾಡಿ ಮುಕ್ತಿ ಎಂಬ ವರವಂಬೇಡಿ, ಶಿಸ್ತಿಲಿಂದ ಶ್ರೀ ಗುರು ಗುಡದೇಶ್ವರನ ಒಡನಾಡಿದೊಡೆ ನಿಜ ಮುಕ್ತನಾಗುವೆ ನೋಡ ದೊಡ್ಡ ಗುಡ್ಡದ ಶರಣ ಬಸವ ಪ್ರಭುವೇ. ಏನು ಹೇಳಲಿ ನಿಮ್ಮ ಮಹಿಮೆ, ಆಹಾ ಜ್ಞಾನಿಗೆ ಪ್ರತಿಫಲ ಸ್ವಾಮಿ. ಏನು ಹೇಳಲಿ ನಿಮ್ಮ ಮಹಿಮೆ, ಏನು ಹೇಳ ಅಲವು ಚಿಂತೆಯ ಭ್ರಾಂತ ನಾನು, ಅನುಕೂಲವಾಗಿ ನಡೆಸಯ್ಯ ನೀನು. ಹಲವು ಚಿಂತೆಯ ಭ್ರಾಂತ ನಾನು, ಏನು ಹೇಳಲಿ ನಿಮ್ಮ ಮಹಿಮೆ. ಆ ಜಗಳವತರುವೇನು ನಾನು, ಬಲು ಬಗೆಯಿಂದ ಗೆಲಸಯ್ಯ ನೀನು. ಜಗಳವತರುವೇನು ನಾನು, ಬಲು ನಿಮ್ಮ ಮಹಿಮೆ. ಆ ಪಂಚಾತ್ಮಾರ ನಾನು, ಸುವಾಸನೆ ತೋರಯ್ಯ ನೇನು. ಪಾಚಣ ಪಮಾರ ನಾನು, ಸುವ ಏನು ಹೇಳಲಿ ನಿಮ್ಮ ಮಹಿಮೆ. ಆ ಸೇವೆ ಮಾಡ್ಬೇಕು ಮಗಳೇ ಭಯವು ಇನ್ನಾಕಮ್ಮ ಗುರು ಸೇವೆ ಮಾಡ್ಬೇಕು ತಂಗೆ ನಾಚಿಗಿನ್ನಾಕಮ್ಮ ಗುರು ಸೇವೆ ಮಾಡ್ಬೇಕು ಮಗಳೇ ಭಯವು ಇನ್ನಾಕಮ್ಮ ಗುರು ಸೇವೆ ಮಾಡ್ಬೇಕು ತಂಗೆ ಮಗಳೇ ಕಂಡ ಚರಣರಿಗೆ ಅಲ್ಲ ಚರಣವ ಹೇಳ್ಬೇಕು ಮಗಳೇ ಭಯವು ಇನ್ನಾಕಮ್ಮ ಗುರು ಸೇವೆ ಮಾಡ್ಬೇಕು ಮಗಳೇ ಅಂಜಿ ಗಿನ್ನಾಕಮ್ಮ ಗುರು ಸೇವೆ ಮಾಡ್ಬೇಕು ತಂಗೆ ಭಸ್ಮ ಧರಿಸಿದ ಮೇಲೆ ಬಂದ ನಿನ್ಯಾಕಮ್ಮ ಭಸ್ಮ ಧರಿಸಿದ ಮೇಲೆ ಬಂದ ನಿನ್ಯಾಕಮ್ಮ ಬಸಿತ ರುದ್ರಾಕ್ಷಿಯ ಮಾಲೆ ನಿನ್ನೊಳಗಿರುವುದು ತಂಗಿ ಬಸಿತ ರುದ್ರಾಕ್ಷಿಯ ಮಾಲೆ ನಿನ್ನೊಳಗಿರುವುದು ತಂಗಿ ಭಯವು ಇನ್ಯಾ ಕಮ್ಮ ಗುರು ಸೇವೆ ಮಾಡ್ಬೇಕು ಮಗಳೇ ಅಂಜಿ ಆಂಕರ ಅಳಬೇಕು ಮಗಳೇ ಓಂಕಾರದಲ್ಲಿರ್ಬೇಕು ತಂಗಿ ಆಂಕರ ಅಳಬೇಕು ಮಗಳೇ ಓಂಕಾರದಲ್ಲಿರ್ಬೇಕು ತಂಗಿ ತಂಗಿ ಜೇಂಕ